ಮೂವತ್ತೈದನೇ ಪದ್ಯ. ಈಗ ಕರ್ಮ ವಿಮೋಚನಾ ಸಂಧಿಯನ್ನು ಉಪಸಂಹಾರ ಮಾಡಿ ಪರಮಾತ್ಮ ಸ್ವಪಾದಾವಲಂಬಿಗಳನ್ನು ತನ್ನ ಪಾದಕಮಲವನ್ನು ಆಶ್ರಯ ಮಾಡಿರ್ತಕ್ಕಂಥ ಭಕ್ತರನ್ನು ಸಲಹಿ ದೈತ್ಯಾವಳಿಯ ದೈತ್ಯರ ಗುಂಪನ್ನು ಸಂಹರಿಸಿದ ಜಗನ್ನಾಥ ವಿಠಲನು ತಾನು ಅಜ ಜನನ ಮರಣರಹಿತನಾದವನು ಅನ್ನೋದನ್ನು ತಿಳಿಸ್ತಾರೆ. ಶ್ರೀ ವಿರಿಂಚಾದ್ಯಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳ ಅವತರಿಸಿದನು ಅಜನು ಜನರಂತೆ. ರೇವತಿ ರಮಣಾನುಜನು ಸ್ವಪಾದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನು. ಪರಮಾತ್ಮ ಶ್ರೀ ಅಂದರೆ ಲಕ್ಷ್ಮೀದೇವಿ, ವಿರಿಂಚಾದಿ ಅಮರ ವಂದಿತ ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸ್ತುತ್ಯನಾದವನು ಪರಮಾತ್ಮ. ಈ ವಸುಂಧರೆಯೊಳಗೆ ಅಂದರೆ ಭೂಮಿಯೊಳಗೆ ದೇವಕಿ ದೇವಿ ಜಠರದೊಳಗೆ ಅವತರಿಸಿದನು ಅಂತ. ಜನಿ ಪ್ರಾದುರ್ಭಾವೇ, ಜನ್ಮವೆಂಬುದು ಅವತಾರ. ಪರಮಾತ್ಮ ಅಜ, ಅವನಿಗೆ ಪ್ರಾಕೃತ ಪಂಚಭೌತಿಕ ಶರೀರವೂ ಇಲ್ಲ, ಜನನ ಮರಣಾದಿಗಳೂ ಇಲ್ಲ, ಅವನು ಅಜ. ಆದರೂ ಕೂಡ ಜನರಂತೆ ಅವತರಿಸಿದ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸುವಂಗೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟುತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಾಧುಗಳ ಸಜ್ಜನರ ರಕ್ಷಣೆ, ದುಷ್ಟರ ಸಂಹಾರ ಅಥವಾ ದುಷ್ಟರಿಗೆ ಶಿಕ್ಷೆ ಅಥವಾ ದುಷ್ಟರ ಗರ್ವಭಂಗ, ಲೋಕಕ್ಕೆ ಶಿಕ್ಷಣ, ಧರ್ಮ ಸಂಸ್ಥಾಪನೆ, ಹೀಗೆ ಅನೇಕ ಉದ್ದೇಶಗಳಿಂದ ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿ ಅಂದರೆ ಹಾನಿ ಆಗ್ತಾ ಇದೆಯೋ ಆಗೆಲ್ಲ ನಾನು ಅವತಾರ ಮಾಡಿ ಧರ್ಮವನ್ನು ಮತ್ತೆ ಸಂಸ್ಥಾಪನೆ ಮಾಡ್ತೀನಿ ಅಂತ. ಧರ್ಮ ಸಂಸ್ಥಾಪನೆ, ವಿನಾಶಾಯ ಚ ದುಷ್ಟುತಾಂ, ಸಜ್ಜನರ ರಕ್ಷಣೆ, ದುಷ್ಟರ ಸಂಹಾರ, ಧರ್ಮ ಸಂಸ್ಥಾಪನೆ, ಲೋಕ ಶಿಕ್ಷಣ, ಹೀಗೆ ಪರಮಾತ್ಮ ಅವತಾರ ಮಾಡ್ತೀನಿ, ಇದು ನನ್ನ ಸಂಕಲ್ಪ ಅಂತ ತಿಳಿಸ್ತಾನೆ. ಇಂತಹ ಪರಮಾತ್ಮನನ್ನು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ದೇವಕಿಯ ಜಠರದಲ್ಲಿ ಭಗವಂತ ಮಾನವರಂತೆ ಅವತರಿಸಿದ. ದೇವಕಿ ದೇವಿ ಜಠರದೊಳಗೆ ಅವತರಿಸಿದನು ಅಜನು ಜನರಂತೆ. ರೇವತಿ ರಮಣಾನುಜನು, ರೇವತಿ ಅಂದರೆ ಬಲರಾಮನ ಪತ್ನಿ, ರೇವತಿ ರಮಣ ಅಂದರೆ ಬಲರಾಮ, ಬಲರಾಮನ ಅನುಜನಾಗಿ ಶ್ರೀಕೃಷ್ಣ ಅವತಾರ, ಬಲರಾಮನ ತಮ್ಮನಾಗಿ ಅವತಾರ ಮಾಡ್ದ. ಸ್ವಪಾದಾವಲಂಬಿಗಳನ್ನು ಸಲಹಿ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ದ. ದೈತ್ಯಾವಳಿ ಅಂದರೆ ದಾನವರ ಸಮೂಹವನ್ನು ಸಂಹಾರ ಮಾಡ್ದ. ಹೀಗೆ ದೇವತೆಗಳೆಲ್ಲ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅದರಂತೆ ಭಗವಂತ ದೇವಕಿ ದೇವಿಯ ಗರ್ಭದಲ್ಲಿ ಅವತಾರವನ್ನು ಮಾಡ್ದ. ಪುರುಷ ಸೂಕ್ತದಿಂದನೂ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಇಲ್ಲಿ ರೇವತಿ ರಮಣಾನುಜನು ಅಂದರೆ ಬಲರಾಮನ ಅನುಜನಾಗಿ ಅವತಾರ. ರಾಮಾವತಾರವನ್ನು ಮಾಡಿದಾಗ ಲಕ್ಷ್ಮಣನಾಗಿ, ಲಕ್ಷ್ಮಣನಲ್ಲಿ ಶೇಷದೇವ ರಾಮಚಂದ್ರ ದೇವರಿಗೆ ಮಾಡಿರ್ತಕ್ಕಂಥ ಸೇವೆ ಅವನ ಸ್ವರೂಪ ಯೋಗ್ಯತೆಯನ್ನು ಮೀರಿತ್ತು. ಪರಮಾತ್ಮ ಏಧಮಾನ ದ್ವಿಟ್ ಯೋಗ್ಯತೆಗಿಂತ ಮೀರಿದ ಪುಣ್ಯವನ್ನು ಅಪಹಾರ ಮಾಡಿ ಶೀಘ್ರದಲ್ಲಿ ಮೋಕ್ಷವನ್ನು ಕೊಡ್ತಾನೆ ಭಕ್ತರಿಗೆ. ಇಂತಹ ಏಧಮಾನ ದ್ವಿಟ್ ಅಂತ ಬಿರುದನ್ನು ಹೊಂದಿರತಕ್ಕಂಥ ಭಗವಂತ ಆ ಲಕ್ಷ್ಮಣನಿಗೆ ಅಧಿಕ ಪುಣ್ಯವನ್ನು ಕಳೆದು ಅವನನ್ನು ಅನುಗ್ರಹ ಮಾಡಬೇಕು, ಶೀಘ್ರದಲ್ಲಿ ಮೋಕ್ಷವನ್ನು ಕೊಟ್ಟು ಅನ್ನೋ ಕಾರಣಕ್ಕಾಗಿ ತಾನು ಆ ಬಲರಾಮನ ತಮ್ಮನಾಗಿ ಅವತಾರವನ್ನು ಮಾಡ್ತಾನೆ. ತನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ತಾನೇ ಅವನಿಗೆ ಸೇವೆಯನ್ನು ಮಾಡ್ತಾನೆ. ಆ ಮೂಲಕ ಅವನ ಅಧಿಕ ಪುಣ್ಯವನ್ನು ಭಗವಂತ ಅಪಹಾರ ಮಾಡಿ ಅವನನ್ನು ರಕ್ಷಣೆ ಮಾಡ್ದ. ಇದು ಒಂದು ರೀತಿಯಾಗಿರ್ತಕ್ಕಂಥ ಅನುಗ್ರಹ ಭಗವಂತನದ್ದು. ಅಂದರೆ ತನ್ನ ಭಕ್ತನಿಗೆ ಯಾವುದೇ ಕಾರಣಕ್ಕೂ ಮೋಕ್ಷ ಅನ್ನೋದು ವಿಳಂಬ ಆಗಬಾರದು ಅಂತ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ. ಸುಗ್ರೀವನಾಗಿ ರಾಮಾಯಣದಲ್ಲಿ ರಾಮನಿಗೆ ಬಹಳ ಸೇವೆ ಮಾಡಿದ್ದ ಕರ್ಣ, ಮಹಾಭಾರತದಲ್ಲೂ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅಧ್ಯಯನಾದಿ ಪ್ರಸಂಗದಲ್ಲಿ ಪರಶುರಾಮ ದೇವರಿಗೆ ಬಹಳಷ್ಟು ಸೇವೆಯನ್ನು ಮಾಡಿದ್ದ. ಶ್ರೀಕೃಷ್ಣನ ಭೂಭಾರಹರಣ ಕಾರ್ಯದಲ್ಲೂ ಕೌರವ ಪಕ್ಷದಲ್ಲಿ ನಿಂತು ಸಹಾಯಕನಾಗಿದ್ದ. ಯೋಗ್ಯತೆ ಮೀರಿ ಅವನು ಮಾಡಿರ್ತಕ್ಕಂಥ ಈ ಪುಣ್ಯವನ್ನು ಶ್ರೀಕೃಷ್ಣ ಪಾಂಡವರನ್ನು ದ್ವೇಷ ಮಾಡೋ ಮೂಲಕ ನಾಶಪಡಿಸಿ ಅವನನ್ನು ರಕ್ಷಣೆಯನ್ನು ಮಾಡ್ದ. ಇನ್ನು ರಾಮಾವತಾರದಲ್ಲಿ ವಾಲಿಯಾಗಿ ಜನಿಸಿ ರಾಮನ ಸೇವೆ ಮಾಡದೇ ಇರತಕ್ಕಂಥ ಇಂದ್ರನನ್ನು ಅರ್ಜುನನಾಗಿ ಹುಟ್ಟಿಸಿ ಅವನಿಂದ ತನ್ನ ಸೇವೆಯನ್ನು ಮಾಡಿಸ್ಕೊಂಡು ಅನುಗ್ರಹ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ವಾಲಿಯ ಭಾವನಾಗಿರ್ತಕ್ಕಂಥ ತಾರ ಅನ್ನೋ ಕಪಿ ಬೃಹಸ್ಪತ್ಯಾಚಾರ್ಯರ ಅವತಾರ. ಅವನು ರಾಮ ಕಾರ್ಯವನ್ನು ಪೂರ್ತಿಯಾಗಿ ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಅವನನ್ನು ಮತ್ತೆ ದ್ವಾಪರ ಯುಗದಲ್ಲಿ ತಾನು ಶ್ರೀಕೃಷ್ಣನಾಗಿ ಅವತಾರ ಮಾಡಿರುವಂಥ ಸಂದರ್ಭದಲ್ಲಿ ಉದ್ಧವನನ್ನಾಗಿ ಮತ್ತೆ ಜನ್ಮ ತಾಳುವಂತೆ ಮಾಡಿ ವಿಶೇಷವಾಗಿ ತತ್ವೋಪದೇಶವನ್ನು ಶ್ರವಣ ಮಾಡಿಸಿದ. ಮತ್ತು ಮುಂದೆ ದ್ರೋಣಾಚಾರ್ಯರಾಗಿ ಹುಟ್ಟುವಂತೆ ಮಾಡಿ ಭೂಭಾರಹರಣ ಕಾರ್ಯದಲ್ಲೂ ಅವನಿಂದ ವಿಶೇಷ ಸೇವೆಯನ್ನು ಸ್ವೀಕಾರ ಮಾಡಿದ ಶ್ರೀಕೃಷ್ಣ. ಹೀಗೆ ಅವರವರ ಕರ್ಮವನ್ನು ವಿಮೋಚನೆ ಮಾಡ್ತಾನೆ ಭಗವಂತ ಅನ್ನೋದನ್ನು ರೇವತಿ ರಮಣ ಅನುಜನು ಅನ್ನೋ ಶಬ್ದದಿಂದ ಇಷ್ಟೆಲ್ಲ ಸೂಚನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನು ಅಂತ ದೈತ್ಯಾವಳಿಯನ್ನು ಮಾತ್ರ ಅಲ್ಲದೆ ಸ್ವಪಾದಾವಲಂಬಿಗಳಾಗಿರ್ತಕ್ಕಂಥ ವಿರಾಟ, ದ್ರುಪದ ಮೊದಲಾದವರನ್ನು ಕೂಡ ಭೀಷ್ಮ, ದ್ರೋಣಾಚಾರ್ಯರು ಮೊದಲಾಗಿರ್ತಕ್ಕಂಥವರ ಮೂಲಕ ಸಂಹಾರವನ್ನು ಮಾಡಿದ್ದಾನೆ ಭಗವಂತ. ಆದರೆ ಈ ಸಂಹಾರ ಅಂತ ಕರೆಸ್ಕೊಳ್ಳಿಲ್ಲ, ಅದೊಂದು ರೀತಿಯಾಗಿ ಸೃಷ್ಟಿ. ದೈತ್ಯಾವಳಿಯನ್ನು ನಿಜವಾಗಿ ಸಂಹಾರ ಮಾಡಿದ್ದಾನೆ. ಹಂಗಾರೆ ಏನು ಸಂಹಾರ ಮಾಡೋದು ಅಂತಂದರೆ ಅವರನ್ನು ಶಾಶ್ವತವಾಗಿ ನಿಯಮಕ್ಕೆ ಅನುಸಾರವಾಗಿ ತಮಾಸಿನಲ್ಲಿ ಇಡೋದೇ ಹೊರತು ಕೇವಲ ಜಡಶರೀರ ವಿಯೋಗ ಮಾಡೋದು ಅಂತ ಅರ್ಥ ಅಲ್ಲ. ಜಡಶರೀರ ವಿಯೋಗವನ್ನು ದೈತ್ಯರಿಗೆ ಮಾತ್ರ ಅಲ್ಲದೆ ದೇವತೆಗಳಿಗೂ ಕೂಡ ಲಯಕಾಲದಲ್ಲಿ ಭಗವಂತ ಮಾಡ್ತಾನೆ. ಆದ್ದರಿಂದ ಏನು ಸಂಹಾರ ಅಂದರೆ ಅವ್ರನ್ನ ಅಂಧಂತಮಸ್ಸಿನಲ್ಲಿ ಶಾಶ್ವತ ದುಃಖವನ್ನು ಅನುಭವಿಸುವಂತೆ ಹಾಕುವುದಷ್ಟೇ. ಕರ್ಮಾನುಸಾರ ಎಲ್ಲ ಜೀವರನ್ನು ಕೂಡ ಭಗವಂತ ಜಡಶರೀರದಿಂದ ಹುಟ್ಟಿಸ್ತಾನೆ, ಮತ್ತೆ ಸಾಯಿಸ್ತಾನೆ, ಜನನ ಮರಣವನ್ನು ಉಂಟು ಮಾಡ್ತಾನೆ ಇರ್ತಾನೆ. ಪರಮಾತ್ಮನಿಗೆ ದೇವತೆಗಳಲ್ಲಿ ಪ್ರೀತಿ, ದೈತ್ಯರಲ್ಲಿ ದ್ವೇಷ, ಮಾನವರಲ್ಲಿ ಔದಾಸೀನ್ಯ, ಈ ರೀತಿಯಾಗಿರ್ತಕ್ಕಂಥ ಯಾವ ಭಾವ ಎಂದೂ ಕೂಡ ಇಲ್ಲ. ಅವನಿಗೆ ಪಕ್ಷಪಾತ ಅನ್ನೋ ದೋಷಗಳೇ ಇಲ್ಲ, ನಿಷ್ಪಕ್ಷಪಾತಿ. ಯಾವುದೇ ಕಾಲಕ್ಕಾದರೂ ವೈಷಮ್ಯ ನೈರ್ಗುಣ್ಯ ದೋಷರಹಿತ ಪರಮಾತ್ಮ ಅವರವರ ಸ್ವರೂಪ ಯೋಗ್ಯತೆಯಂತೆ ಅವರವನ್ನು ಸೃಷ್ಟಿಗೆ ತಂದು ಅವರವರಿಂದ ಏನೇನು ಸಾಧನೆ ಆಗಬೇಕೋ ತ್ರಿವಿಧ ಜೀವರಾಶಿಗಳು ಅವರ ಸಾಧನೆಯನ್ನು ಮಾಡಿಸಿ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಕೊಡ್ತಾನೆ ಭಗವಂತ. ಸಾತ್ವಿಕರಿಗೆ ಮುಕ್ತಿಯನ್ನು, ದೈತ್ಯರಿಗೆ ತಮಸ್ಸನ್ನೂ ಕೊಡ್ತಾನೆ, ರಾಜಸರಿಗೆ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರವನ್ನು ಕೊಡ್ತಾನೆ. ಹೀಗೆ ಭಗವಂತ ದೇವ, ಮಾನವ, ದಾನವ ಈ ಮೂರು ಜನಕ್ಕೂ ಕೂಡ ಅವರವರ ಗತಿಯನ್ನು ಅವರವರಿಗೆ ಪ್ರದಾನ ಮಾಡ್ತಾನೆ ಭಗವಂತ. ಈ ಅಭಿಪ್ರಾಯವನ್ನು ವೇದವ್ಯಾಸ ದೇವರು ಮಹಾಭಾರತದ ಉಪಸಂಹಾರ ಮಾಡುವಾಗ ಹೇಳ್ತಾರೆ. ಸೃಷ್ಟ ಬ್ರಹ್ಮಾದಯೋ ದೇವ ನಿಹತ ಏನ ದಾನವಾಹ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾರ್ಗಧಾರಿಣೆ. ದೇವತೆಗಳಿಗೆ ಮುಕ್ತಿ ಪ್ರಧಾನ ರೂಪವಾಗಿರ್ತಕ್ಕಂಥ ಸೃಷ್ಟಿಯನ್ನು, ದಾನವರಿಗೆ ತಮ ಪ್ರಧಾನ ರೂಪವಾಗಿರ್ತಕ್ಕಂಥ ಸಂಹಾರವನ್ನು ಭಗವಂತನೇ ಮಾಡ್ತಾನೆ ಅಂತ ತಿಳಿಸ್ತಾರೆ. ಅದನ್ನೇ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನು ಅಂತ ಆ ಭಾವ ಅಥವಾ ತಾತ್ಪರ್ಯವನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಕರ್ಮ ವಿಮೋಚನ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ದಾಸರು. ಹೀಗೆ ಅಸೃಜ್ಯರಾಶಿಯಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿಗೆ ತಂದು ಅವರ ಸ್ವರೂಪ ಯೋಗ್ಯತೆ ಮತ್ತು ಅನಾದಿ ಕರ್ಮಗಳಿಗೆ ಅನುಸಾರವಾಗಿ 84 ಲಕ್ಷ ಯೋನಿಗಳಲ್ಲಿ ಅವರನ್ನು ಸಂಚಾರ ಮಾಡಿಸ್ತಾನೆ. ತಾನೇ ಅನಂತ ರೂಪಗಳಿಂದ ಅವರೊಳಗೆ ನಿಂತು ಸಾಧನೆಯನ್ನು ಮಾಡಿಸ್ತಾನೆ. ಸಾತ್ವಿಕನಾಗಿದ್ದರೆ ಮೋಕ್ಷಯೋಗ್ಯ ಸಾಧನೆಯನ್ನು, ಅವನು ದುಷ್ಟ ಆಗಿದ್ದರೆ ತಾಮಸ ಆಗಿದ್ದರೆ ನರಕ ಅಂಧಂತಮಸ್ಸಿಗಾಗುವಂಥ ಸಾಧನೆ, ಹೀಗೆ ರಾಜಸ ಆಗಿದ್ದರೆ ನಿತ್ಯ ಸಂಸಾರ ಜನನ ಮರಣ ರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಮಿಶ್ರ ಕರ್ಮಗಳನ್ನು ಕೊನೆಗೆ ಇದೇ ಪರಮಾತ್ಮನೇ ಅನುಗ್ರಹ ಮಾಡಿ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಕೊಡ್ತಾನೆ. ಸಾತ್ವಿಕರಿಗೆ ವಿರಜಾನದಿ ಸ್ನಾನದಿಂದ ಲಿಂಗದೇಹ ಭಂಗ ಆಗುವಂತೆ ಮಾಡಿ ಕರ್ಮ ವಿಮೋಚನೆಯನ್ನು ಮಾಡಿ ಮೋಕ್ಷವನ್ನು ಮಾಡಿಸ್ತಾನೆ. ರಾಜಸರಿಗೆ ವಾಯುದೇವರ ಹುಂಕಾರದಿಂದ ಲಿಂಗದೇಹ ಭಂಗವನ್ನು ಮಾಡ್ತಾನೆ. ಅದಾದಮೇಲೆ ತಾಮಸರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗವನ್ನು ಹೊಂಚಿ ಆಮೇಲೆ ಅಂಧಂತಮಸ್ಸಿನಲ್ಲಿ ಶಾಶ್ವತವಾಗಿರತಕ್ಕಂಥ ದುಃಖವನ್ನು ಅನುಭವಿಸುವಂತೆ ಮಾಡ್ತಾನೆ. ಹೀಗೆ ಭಗವಂತ ಅವರಿಗೆ ಅವರವರ ಗತಿಯನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ. ಕರ್ಮ ವಿಮೋಚನ ಸಂಧಿ ಸಂಪೂರ್ಣ. ಶ್ರೀಕೃಷ್ಣ ಅರ್ಪಣ ವಸ್ತು.